ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ಯಂತ್ರಗಳ ಬಳಕೆಯ ಮಹತ್ವ ಕುರಿತು ಅಭಿಯಂತರರಾದ ಡಾಕ್ಟರ್ ವಿಜಯ್ ಕುಮಾರ್ ಪಲ್ಲೇದ್ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸೌರಶಕ್ತಿಯಿಂದ ಸಿಂಪರಣ ಯಂತ್ರಗಳು ಬಳಕೆ ಹೇಗೆ ಮಾಡಬಹುದು, ಇಲ್ಲಿ ಇಂಧನ ಇಲ್ಲದೆ ಈ ಒಂದು ಸಿಂಪರಣೆಯ ಒಂದು ಕಾರ್ಯದಲ್ಲಿ ಹೊಸ ತಂತ್ರಜ್ಞಾನಗಳ ಮೂಲಕ ಕಡಿಮೆ ಖರ್ಚಿನಲ್ಲಿ ಈ ಸಿಂಪರಣ ವ್ಯವಸ್ಥೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಭಾಗದಲ್ಲಿ ಅನ್ನೋದರ ಬಗ್ಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಒಂದು ವಿಷಯದ ಕುರಿತು ನಮ್ಮ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವಿಜಯ್ ಕುಮಾರ್ ಪಲ್ಲೆದವರು ರೈತ ಬಾಂಧವರಿಗೆ ಈ ಸೌರಶಕ್ತಿಯ ಸಿಂಪರಣಾ ಸಾಧನಗಳ ಕುರಿತು ಮಾಹಿತಿಯನ್ನು ನಮ್ಮ ಜೊತೆ ನೀಡಲಿದ್ದಾರೆ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಈಗ ಸೌರಶಕ್ತಿ ಎಲ್ಲೆಲ್ಲೂ ಬಳಕೆ ಆಗ್ತಾ ಇದೆ, ಎಲ್ಲಿ ನೋಡಿದ್ರು ಕೂಡ ಸೌರಶಕ್ತಿಯ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ, ಹಾಗೆಯೇ ಗೃಹ ಬಳಕೆ ವಸ್ತುಗಳನ್ನು ಕೂಡ ಇಲ್ಲಿ ಸೌರಶಕ್ತಿಯಿಂದ ಬಳಕೆ ಮಾಡಲಾಗ್ತಾ ಇದೆ. ಹೇಗೆ ಕೃಷಿಯಲ್ಲೂ ಕೂಡ ಇದರ ಬಳಕೆ ಇತ್ತೀಚೆಗೆ ಹೆಚ್ಚೆಚ್ಚಾಗಿ ಆಗ್ತಾ ಇದೆ, ಸಂಶೋಧನೆಗಳು ಆಗ್ತಾ ಇದ್ದಾವೆ, ಏನಿದು ಸೌರಶಕ್ತಿಯ ಬಳಕೆ ಕೃಷಿಯಲ್ಲಿ ಅಥವಾ ದೈನಂದಿನ ಜೀವನದಲ್ಲಿ ಅಂತ ಹೇಳ್ತೀರಿ? ನೋಡಿ, ಈಗ ಸೂರ್ಯನಿಂದ ಉತ್ಪತ್ತಿಯಾಗುವ ಶಕ್ತಿಗೆ ನಾವು ಸೌರಶಕ್ತಿ ಎಂದು ಕರೀತೇವೆ. ಈ ಸೌರಶಕ್ತಿಯ ಪ್ರಮಾಣ ಎಷ್ಟಿದೆ ಅಂದ್ರೆ 178 billion megawatts ಅಂತ ಕರಿತೀವಿ. 179 billion megawatt ಅಂದ್ರೆ ನಾವು ಅದನ್ನ ನಮ್ಮ ಆಡೋ ಭಾಷೆಯಲ್ಲಿ ಹೇಳಬೇಕಾದ್ರೆ ಜಗತ್ತಿನ ಈಗಿನ ಶಕ್ತಿನ ಬೇಡಿಕೆ ಏನಿದೆ ಅದರ 20,000 times ಸೂರ್ಯನಲ್ಲಿ ಶಕ್ತಿ ಅಡಗಿದೆ, ಸ್ವಾಭಾವಿಕವಾದಂತಹ ಶಕ್ತಿ. ಅದರಿಂದ ನಮ್ಮ ಭೂಮಿಗೆ ತಲುಪುವ ಪ್ರಮಾಣ 10^13 ಅಂದ್ರೆ 10^13 ವ್ಯಾಟ್ ಗಳಾಗಿದ್ದು ಇದು ಜಗತ್ತಿನ ಬೇಡಿಕೆಗಿಂತ 1,000 times ಹೆಚ್ಚು ನಮ್ಮ ಭೂಮಿಗೆ ದಿನನಿತ್ಯ ತಲುಪುತ್ತದೆ. ಸೂರ್ಯನ ಶಕ್ತಿ ನಮ್ಮ ಭೂಮಿಗೆ ತಲುಪ್ತಾ ಇದೆ. ಹಾಗಾಗಿ ಇದರಲ್ಲಿ ನಾವು ಕೇವಲ 1% ಏನು ದಿನನಿತ್ಯ ನಮಗೆ ಸೂರ್ಯನ ಶಕ್ತಿ ನಮ್ಮ ಭೂಮಿಗೆ ತಲುಪ್ತಾ ಇದೆ, ಅದರ 1% ಕೂಡ ನಾವು ಉಪಯೋಗ ಮಾಡಿದ್ರೆ ಇಡೀ ಜಗತ್ತಿನ ಏನು ಶಕ್ತಿಯ ಬೇಡಿಕೆ ಇದೆ ಅದನ್ನ ನಾವು ಈಡೇರಿಸಿಕೊಳ್ಬಹುದು. ಒಳ್ಳೇದು ಸರ್. ಅಂತಂದ್ರೆ ಇಲ್ಲಿ ಸಾಂಪ್ರದಾಯಿಕ ಶಕ್ತಿ ಮೂಲಗಳನ್ನ ಬಳಸಿಕೊಂಡು ನಾವು ಇಲ್ಲಿ ವಿದ್ಯುತ್ತನ್ನಾಗಿರಬಹುದು ಅಥವಾ ಈ ಒಂದು ನಮ್ಮ ದೈನಂದಿನ ಅವಶ್ಯಕತೆಗಳನ್ನು ನಾವು ಪೂರೈಸಿಕೊಳ್ತಾ ಇದ್ದೀವಿ. ಹೀಗೇನೆ ಇವುಗಳ ಕೊರತೆ ಉದ್ದಾಗ ಸ್ವಾಭಾವಿಕವಾಗಿ ಮತ್ತೊಂದು ಶಕ್ತಿಯ ಮೂಲವನ್ನು ನಾವು ಇಲ್ಲಿ ಪಡೆಯಲೇಬೇಕಾದಂತಹ ಒಂದು ಅನಿವಾರ್ಯತೆ ಶಕ್ತಿ ಇದೆ. ಹಾಗೇನೆ ಈ ಒಂದು ಸೌರಶಕ್ತಿಯನ್ನ ಯಾವ ಯಾವ ವಿಧಾನಗಳಲ್ಲಿ ಯಾವ ಯಾವ ಕಾರ್ಯಗಳಿಗೆ ಇದನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರಿ? ನೋಡಿ, ಈಗ ಸೌರಶಕ್ತಿಯನ್ನು ನಾವು ಡ್ರೈಯಿಂಗ್ ಅಂದ್ರೆ ಸೋಲಾರ್ ಡ್ರೈಯಿಂಗ್ ಅಂತ ಹೇಳಿ, ನಾವು ಈಗ ಹಣ್ಣು ಮತ್ತು ತರಕಾರಿ ಪದಾರ್ಥಗಳನ್ನು ಒಣಗಿಸುವುದಕ್ಕಾಗಿ ಅಥವಾ ಬೆಳೆಗಳಿಗೆ ಔಷಧಿಯನ್ನು ಸಿಂಪರಣೆ ಮಾಡುವುದಕ್ಕಾಗಿ ಅಥವಾ ನೀರನ್ನು ಎತ್ತಿ ಹೊಲಗಳಿಗೆ ಉಣಿಸುವುದಕ್ಕಾಗಿ ಸೋಲಾರ್ ಪಂಪಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಅಡಿಗೆ ಮಾಡಲು ಸೋಲಾರ್ ಕುಕ್ಕಿಂಗ್ ಅಂತ ಹೇಳ್ತೀವಿ, ಮತ್ತು ಸೋಲಾರ್ ಲೈಟಿಂಗ್ ಮನೆಗಳಲ್ಲಿ ವಿದ್ಯುತ್ ದೀಪಗಳನ್ನು ಉರಿಸಲು, ಹೀಗೆ ನಾನಾ ರೀತಿಯಾಗಿ ನಾವು ಸೌರಶಕ್ತಿಯನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸಿಕೊಳ್ಳಬಹುದು. ಅಂತಂದ್ರೆ ಇಲ್ಲಿ ಕೃಷಿಯಲ್ಲಿ ಈ ಸೌರಶಕ್ತಿಯನ್ನ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಇದು ಮಾಡ್ತಾರೆ, ಪೆಟ್ರೋಲ್ ಮೂಲಕ, ಡೀಸೆಲ್ ಮೂಲಕ, ಹಾಗೆಯೇ ಬೇರೆ ಬೇರೆ ಒಂದು ಅತಿ ಹೆಚ್ಚಿನ ಖರ್ಚು ವಿಧಾನಗಳ ಮೂಲಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಿಂಪರಣೆ ಯಂತ್ರಗಳ ಮುಖಾಂತರ ಅದನ್ನ ವ್ಯಯ ಮಾಡ್ತಾರೆ. ಏನಿದು ಮತ್ತೆ ಸಿಂಪರಣೆಯನ್ನ ಈ ಸೌರಶಕ್ತಿಯಿಂದ ಮಾಡ್ಲಿಕ್ಕೆ ಏನಾದರೂ ಅವಕಾಶ ಮಾಡಬಹುದಾ? ಹೌದು ನೋಡಿ, ಸಾಧಾರಣವಾಗಿ ರೈತರು ತಮ್ಮ ಹೊಲದಲ್ಲಿ ಬೆಳೆಗಳಿಗೆ ಯಾವಾಗಾದ್ರೂ ಕೀಟಬಾಧೆ ಕಂಡು ಬಂದಾಗ ಅವರು ಔಷಧಿಗಳನ್ನು ಸಿಂಪರಣೆ ಮಾಡಿಕೊಳ್ಳೋದು ನಾವು ಸರ್ವೇ ಸಾಮಾನ್ಯ ನೋಡ್ತಾ ಇದ್ವಿ. ಹೌದೌದು, ಅದು ನಮ್ಗೆಲ್ಲರೂ ಗೊತ್ತಿರೋ ವಿಷಯ. ಹೀಗೆ ಸಣ್ಣ ಹಿಡುವಳಿದಾರ ರೈತರು ಏನಾದ್ರೂ ಇದ್ರೆ, ಸ್ಮಾಲ್ ಫಾರ್ಮರ್ಸ್ ಅಂತ ಹೇಳ್ತೀವಿ, ಅವ್ರೇನಾದ್ರೂ ಇದ್ರೆ ಈ ನ್ಯಾಪ್ಸಾಕ್ ಸ್ಪ್ರೇಯರ್ ಅಂತೇಳಿ ಬೆನ್ನಿಗೆ ಇಂದ ಹಾಕೊಂಡು ಕೈಯಿಂದ ಅದನ್ನ ಪಂಪ್ ಮಾಡಿ ಚಲಿಸಿ ಈ ಔಷಧಿ ದ್ರಾವಣವನ್ನು ಬೆಳೆಗಳಿಗೆ ಸಣ್ಣ ಕಣಗಳಾಗಿ ಸಿಂಪಡಣೆ ಮಾಡಿ ಅವರು ತಮ್ಮ ಬೆಳೆಗಳನ್ನು ರಕ್ಷಿಸುತ್ತಾರೆ. ಮೊದಲು ಹ್ಯಾಂಡ್ ಪಂಪ್ ಇದ್ದು, ಹೊಡ್ಕೊಂಡು ಹೊಡಿತಿದ್ರು, ಬಲಗೈಲಿ ಅದನ್ನ ಸ್ಪ್ರೇಯನ್ನ ನಾಜಲ್ನ ಹಿಡಿತಿದ್ರು. ಹೌದು, ಈಗ ಆದ್ರೆ ಇದೇನಿದೆ ಸ್ವಲ್ಪ ದಣಿವು ಜಾಸ್ತಿ. ಹೌದು, ಅವನು ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಅವನು ಎಡಗೈಯನ್ನು ಪಂಪ್ ಹೊಡಿತಾನೆ ಇರ್ಬೇಕು. ಹೌದು, ಅದರಿಂದ ಅವನು ಸರ್ವಸಾಧಾರಣವಾಗಿ ಯಾವುದೇ ಕೂಲಾಳಿ ಆಗಲಿ ಒಂದು 10-15 ನಿಮಿಷದವರೆಗೂ ಮಾತ್ರ ಕಂಟಿನ್ಯೂಸ್ ಆಗಿ ಮಾಡಬಲ್ಲ. ಹೌದು, ತದನಂತರ ಅವನು ಕೈ ಬೇನೆಯಾಗಿ ತಾನು ಏನ್ ಮಾಡ್ತಾನೆ, ಅವನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತಾನೆ. ಈ ರೀತಿ ಮಾಡೋದ್ರಿಂದ ಅವನು ಬೆಳೆಗಳಿಗೆ ಸಿಂಪರಣೆ ಮಾಡುವ ಸಮಯ ಏನಾದ್ರೆ ಜಾಸ್ತಿ ತೆಗೆದುಕೊಳ್ತಾನೆ. ಇದರಿಂದ ಖರ್ಚು ಅಂದ್ರೆ ಸಿಂಪರಣ ವೆಚ್ಚ ಹೆಚ್ಚಾಗ್ತದೆ, ದಣಿವು ಹೆಚ್ಚಾಗ್ತದೆ, ಕೂಲಿಗಳ ದಣಿವು. ಇದರಿಂದ ಅವನಿಗೆ ರೈತನಿಗೆ ವೆಚ್ಚ ಜಾಸ್ತಿ ಆಗುತ್ತೆ, ಆಯಾಸ ಆಗುತ್ತೆ. ಅದೊಂದು ಸರ್ವಕಾಲಿಕ ಕೂಡ ಅವನಿಗೆ ಲಾಭದಾಯಕ ಅನಿಸಲ್ಲ. ಹೌದೌದು. ಹಾಗೆ ಈ ನೀವು ಮಧ್ಯಮ ಹಿಡುವಳಿದಾರರು ಅಥವಾ ಲಾರ್ಜ್ ಫಾರ್ಮರ್ಸ್ ಅಂತೀವಿ, ಹತ್ತು ಎಕರೆ ಮೇಲೆ 20 ಎಕರೆ ಇದ್ದರು, ಅಂತ ರೈತರು ಏನ್ ಮಾಡ್ತಿರ್ತಾರೆ, ಸರಿಯಾಗಿ ಈ ನ್ಯಾಪ್ಸಾಕ್ ಸ್ಪ್ರೇಯರ್ ಯೂಸ್ ಮಾಡಲ್ಲ. ಅವ್ರೇನ್ ಮಾಡ್ತಾರೆ, ಕೆಲವೊಂದು ಇಂಜಿನ್ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ಆಪರೇಟೆಡ್ ಸೋಲಾರ್ ಸ್ಪ್ರೇಯರ್ಸ್, ಟ್ರಾಕ್ಟರ್ ಚಾಲಿತ ಅಥವಾ ಟ್ರಾಕ್ಟರ್ ಪಿಟಿಒಗೆ ಅಟ್ಯಾಚ್ ಮಾಡಿ ಟ್ರಾಕ್ಟರ್ ಚಾಲಿತ ಸಿಂಪರಣೆ ಯಂತ್ರಗಳನ್ನ ಇವುಗಳನ್ನ ಬಳಸ್ಕೊಳ್ತಾರೆ. ಬಟ್ ಅದರಲ್ಲಿ ಏನಾಗಿದೆ, ಕಂಪಲ್ಸರಿ ನಾವು ಇಂಧನದ ಅವಶ್ಯಕತೆ ಇದೆ. ನೀವು ಡೀಸೆಲ್ ಬೇಕು ಅಥವಾ ಪೆಟ್ರೋಲ್ ಬೇಕಾಗ್ತದೆ, ಈ ತರ ಇಂಜಿನ್ಗಳನ್ನ ಅಥವಾ ಟ್ರಾಕ್ಟರ್ ಚಲಿಸಬೇಕಾದ್ರೆ ಇಂಧನದ ಅವಶ್ಯಕತೆ ಇದೆ. ಇದರಿಂದ ಖರ್ಚು ಕೂಡ ಹೆಚ್ಚು ಮತ್ತು ಪರಿಸರ ಮಾಲಿನ್ಯ ಅದೊಂದು ಬಹಳ ಇಂಪಾರ್ಟೆಂಟ್. ಇಂಧನಗಳನ್ನು ನಾವು ಸುಡೋದ್ರಿಂದ ಪರಿಸರ ಮಾಲಿನ್ಯ ಹೆಚ್ಚಾಗ್ತದೆ. ಈಗೆಲ್ಲ ನೋಡಿದೀವಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಆಗ್ತದೆ. ಇದರಿಂದ ಕಾಲಕಾಲಕ್ಕೆ ಮಳೆಗಳು ಆಗ್ತಾ ಇಲ್ಲ, ಬೆಳೆ ನಾಶ ಅಥವಾ ಕಂಟಿನ್ಯೂಸ್ ಆಗಿ ಡ್ರಾಟ್ ಬರ್ತದೆ. ಇದೆಲ್ಲ ಆಗೋದ್ರಿಂದ ಪೆಟ್ರೋಲ್ ನವೀಕರಿಸಲಾಗದ ಸಂಪನ್ಮೂಲಗಳು, ಇವೆಲ್ಲ ನವೀಕರಿಸಲಾಗದ ಸಂಪನ್ಮೂಲಗಳು ಮತ್ತು ಇವುಗಳು ಸುಡೋದ್ರಿಂದ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಅದರಿಂದ ಇವುಗಳನ್ನು ಬಳಸೋದಾದಷ್ಟು ಕಡಿಮೆ ಮಾಡೋದು. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಕೃಷಿ ಯಂತ್ರೋಪಕರಣಗಳು ಮತ್ತು ಶಕ್ತಿ ತಾಂತ್ರಿಕ ವಿಭಾಗದಲ್ಲಿ ನಾವು ನಮ್ಮ ಭಾಗದಲ್ಲಿ ಹೇರಳವಾಗಿ ಮತ್ತು ಉಚಿತವಾಗಿ ದೊರೆಯುವ ಸೌರಶಕ್ತಿಯನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲು ನಾವು ವಿವಿಧ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳನ್ನು ಅಭಿವೃದ್ಧಿ ಮಾಡಿ ಪರೀಕ್ಷೆ ಮಾಡಿ ಬಿಡುಗಡೆಗೆ. ಅಂತಂದ್ರೆ ವೆಚ್ಚಗಳು ಹೇಗೆ ಕಡಿಮೆ ಆಗ್ತವೆ ಸೌರಶಕ್ತಿಯಿಂದ ಈ ಒಂದು ಸಿಂಪರಣ ಯಂತ್ರಗಳನ್ನು ಬಳಸುವಾಗ, ಹಾಗೇನೆ ಈ ಇಂಧನಗಳ ಮೂಲಕ ಈ ಸಿಂಪರಣ ಯಂತ್ರಗಳನ್ನು ಬಳಸುವಾಗ ಇಲ್ಲಿ ಖರ್ಚು ವೆಚ್ಚದಲ್ಲಿ ಹೇಗೆ ಅಥವಾ ಅದರ ಸಾಮರ್ಥ್ಯದಲ್ಲಿ ಹೇಗೆ ಹೆಚ್ಚಾಗುತ್ತೆ? ಈ ನೋಡಿ ಸರ್, ಔಷಧಿಯನ್ನು ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಬೇಕಾದ್ರೆ ಅದು ಒತ್ತಡದ ಮುಖಾಂತರ ಸಿಂಪರಣೆ ಮಾಡಿ ಅವು ಸಣ್ಣ ಕಣಕಣಗಳಾಗಿ ನಾವು ಬೆಳೆಗಳಿಗೆ ಸಿಂಪಡಿಸಿದಾಗ ಮಾತ್ರ ಅದು ಕೀಟಗಳಿಗೆ ತಲುಪಿ ಕೀಟಬಾಧೆ ಕಡಿಮೆ ಆಗಿ ನಾವು ಬೆಳೆಗಳನ್ನು ರಕ್ಷಿಸಬಹುದು. ಹೌದು. ಈ ಇದಕ್ಕೆ ಜನರಲ್ ಆಗಿ ನಾವು ಹೇಳಿದಾಗೆ ರೈತರು ಕೆಲವೊಂದು ಇಂಧನ ಬಳಸಿ ಇಂಜಿನ್ಗಳನ್ನ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ಗಳನ್ನ ಟ್ರಾಕ್ಟರ್ಗಳನ್ನು ಬಳಸಿ ಸಿಂಪರಣೆ ಮಾಡ್ತಾರೆ. ಇದ್ರ ಖರ್ಚು ವೆಚ್ಚ ಬಹಳ, ಯಾಕಂದ್ರೆ ದಿನನಿತ್ಯ ಆಪರೇಟಿಂಗ್ ಕಾಸ್ಟ್ ಅಂತೀವಿ ನಾವು, ರಿಕರಿಂಗ್ ಕಾಸ್ಟ್. ನೀವು ಪ್ರತಿ ಸಲ ನೀನು ಸಿಂಪರಣೆ ಮಾಡ್ಬೇಕಾದ್ರೆ ಹೋಗ್ಬೇಕಾರೆ ನೀ ಅಷ್ಟು ಡೀಸೆಲ್ ಅಥವಾ ಪೆಟ್ರೋಲ್ ಅದನ್ನು ನೀವು ಹಾಕೊಂಡು ಹೋಗಿ ಆ ಇಂಜಿನ್ ಅಥವಾ ಟ್ರಾಕ್ಟರ್ ಚಲಿಸಿ ಸಿಂಪರಣೆ ಮಾಡಬೇಕಾಗ್ತದೆ. ಡೀಸೆಲ್ ಹಾಕ್ಬೇಕು ಅಥವಾ ಪೆಟ್ರೋಲ್ ಹಾಕಬೇಕು, ಆಯಿಲ್ ಹಾಕ್ಬೇಕು, ಹೀಗೇನೆ ಖರ್ಚುಗಳು ಇರ್ತವೆ. ತದನಂತರ ಕೂಲಿ ಆಳು ಅದು ಇದ್ದಿದ್ದೆ, ಅದು ಡ್ರೈವರ್ ಕೂಲಿ ಆಳು ಇದ್ದಿದ್ದೆ. ಆದ್ರೆ ನಮ್ಮ ಈ ಸೌರಶಕ್ತಿ ಚಾಲಿತ ಸಿಂಪರಣೆಗಳ ಯಂತ್ರಗಳಲ್ಲಿ ಏನಿದೆ, ಸೋಲಾರ್ ಫಲಕಗಳನ್ನು ನಾವು ಸೋಲಾರ್ ಪ್ಯಾನಲ್ ಅಂತ ಹೇಳ್ತೀವಿ, ಆ ಸೋಲಾರ್ ಫಲಕಗಳನ್ನು ಅಳವಡಿಸಿರುವುದರಿಂದ ಆ ಸೌರಶಕ್ತಿಯ ಕಿರಣಗಳನ್ನು ಆ ಫಲಕಗಳಲ್ಲಿ ಹೀರಿಕೊಂಡು ಅದನ್ನು ವಿದ್ಯುತ್ ಆಗಿ ಪರಿವರ್ತಿಸಿ ಅದರಿಂದ ನಾವು ಡಿಸಿ ಮೋಟರ್ ಕೆಲವೊಂದು ಡೈರೆಕ್ಟ್ ಕರೆಂಟ್ ಅಂದ್ರೆ ಸೂರ್ಯನ ಶಕ್ತಿಯಿಂದ ಉತ್ಪತ್ತಿ ಆದಂತಹ ವಿದ್ಯುತ್ ಅನ್ನು ಬಳಸಿಕೊಂಡು ಆ ಮೋಟರ್ ಅನ್ನು ನಾವು ಚಲಿಸಿ ಅದರಿಂದ ಪಂಪ್ ಅನ್ನು ನಾವು ಚಲಿಸಿ ಒತ್ತಡದ ಮುಖಾಂತರ ನಮ್ಮ ಈ ಔಷಧಿ ದ್ರಾವಣವನ್ನು ಕಣಕಣಗಳಾಗಿ ಸಿಂಪಡಿಸಿ ಬೆಳೆಗಳಿಗೆ ನಾವು ಸಿಂಪಡಿಸಿದಾಗ ಕೀಟಗಳ ಬಾಧೆನೂ ಕಡಿಮೆ ಮಾಡಬಹುದು ಮತ್ತು ಯಾವುದೇ ಇಂಧನ ಬಳಸದೆ ಅದನ್ನು ಉರಿಯದೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ನಾವು ಇದನ್ನ ಸಿಂಪರಣೆ ಮಾಡಿ ಖರ್ಚು ವೆಚ್ಚ ತಗ್ಗಿಸಬಹುದು ಮತ್ತು ಪರಿಸರ ನಾವು ರಕ್ಷಿಸಬಹುದು. ಅಂತಂದ್ರೆ ಈ ಸೌರಶಕ್ತಿಯಿಂದ ಬಳಕೆ ಮಾಡಿದಂತ ಈ ಯಂತ್ರೋಪಕರಣಗಳನ್ನ ಸಣ್ಣ ರೈತರು ಮತ್ತೆ ದೊಡ್ಡ ರೈತರು ಎಲ್ಲರೂ ಸೇರಿ ಇದನ್ನ ಬಳಸಬಹುದಾಗುತ್ತೆ. ಸಣ್ಣ ಹಿಡುವಳಿದಾರರು ಅಥವಾ ದೊಡ್ಡ ಹಿಡುವಳಿಗಾರರಿಗೆ ಅನುಕೂಲ ಆಗುತ್ತೆ. ಹೌದು. ಈಗ ಅದಕ್ಕೆ ನಾವು ಹೇಳ್ತೀವಿ, ಇದು ನಾವು ಎಕೋ ಫ್ರೆಂಡ್ಲಿ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇವು ನಾವು ಮಾಡಿರುವಂತಹ ಸೋಲಾರ್ ಪವರ್ಡ್ ಸ್ಪ್ರೇಯರ್ಸ್ ಸೌರಶಕ್ತಿ ಚಾಲನೆ ಸಿಂಪರಣಾ ಯಂತ್ರಗಳು ಇವು ಪರಿಸರ ಸ್ನೇಹಿ ಇದೆ, ಯಾಕಂದ್ರೆ ಇದರಲ್ಲಿ ಯಾವುದೇ ಇಂಧನದ ಅವಶ್ಯಕತೆ ಇಲ್ಲ. ಉಚಿತವಾಗಿ ಮತ್ತು ಎರಡು ವಯಸ್ಸಿಗೂಂತ ನೈಸರ್ಗಿಕ ಸಂಪನ್ಮೂಲವಾದ ಸೌರಶಕ್ತಿಯನ್ನು ನಾವು ಬಳಸಿಕೊಳ್ತಾ ಇದ್ದೀವಿ. ಅಂತಂದ್ರೆ ಇವು ಸೌರಶಕ್ತಿ ಬಿಸಿಲಿದ್ದಾಗ ಮಾತ್ರ ಕಾರ್ಯನಿರ್ವಹಿಸ್ತದೆ ಅಥವಾ ಇದೇನಾದ್ರೂ ಸ್ಟಾಕ್ ಮಾಡ್ಕೊಂಡು ಎನರ್ಜಿಯನ್ನ? ಈಗ ಕೆಲವೊಂದ್ಸಲ ರೈತರು ಹೇಳ್ತಾರೆ ಈ ಸೌರಶಕ್ತಿ ಇದ್ದಾಗ ನೀವು ಮಾಡ್ಬೇಕು ಅಂತ ಹೇಳ್ತೀರಿ, ಬಟ್ ಸರ್ವೇ ಸಾಮಾನ್ಯವಾಗಿ ಈ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡು ಬರುವುದು ಮೋಡದ ಕವಿದ ವಾತಾವರಣದಲ್ಲಿ ಇರ್ತದೆ. ಹಂಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಈ ಸೌರಶಕ್ತಿ ಚಾಲಿತ ಸಿಂಪರಣೆ ಯಂತ್ರಗಳಲ್ಲಿ ನಾವು ಬ್ಯಾಟರಿಗಳನ್ನು ಕೂಡ ಅಳವಡಿಸಿದ್ದೇವೆ. ಈಗ ಸೂರ್ಯನ ಬಿಸಿಲು ಪ್ರಖರವಾಗಿದ್ದಾಗ ಅದು ನೇರವಾಗಿ ಡಿಸಿ ಮೋಟರ್ ಪಂಪ್ ಚಲಿಸಿ ನಾವು ಸಿಂಪರಣೆ ಮಾಡ್ತೇವೆ. ಈಗ ಯಾವಾಗ ಮೋಡ ಕವಿದ ವಾತಾವರಣ ಇತ್ತು ಆ ಸಮಯದಲ್ಲಿ ಈ ಬಿಸಿಲಿನಿಂದ ಶೇಖರಣೆ ಆದಂತಹ ವಿದ್ಯುತ್, ಬ್ಯಾಟರಿಗಳಲ್ಲಿ ಶೇಖರಣೆ ಆದಂತಹ ವಿದ್ಯುತ್ತನ್ನು ಆ ಬ್ಯಾಟರಿ ಮುಖಾಂತರ ಡಿಸ್ಚಾರ್ಜ್ ಮಾಡಿಕೊಂಡು ನಾವು ಮೋಟರ್ ಮತ್ತು ಪಂಪನ್ನು ಚಲಿಸಿ ಸಿಂಪರಣೆ ಮಾಡಬಹುದು. ಹಾಗಾಗಿ ಈ ಸಿಂಪರಣೆಗೆ ಏನು ಧಕ್ಕೆ ಇಲ್ಲ, ನಾವು ಕಂಟಿನ್ಯೂಸ್ ಆಗಿ ಸಿಂಪರಣೆ ಮಾಡ್ತಾ ಇರಬಹುದು. ಅಂತಂದ್ರೆ ಈ ಒಂದು ಸೌರಶಕ್ತಿಯಿಂದ ಉತ್ಪಾದನೆ ಮಾಡಿದಂತಹ ಯಂತ್ರೋಪಕರಣಗಳು ಅದರ ಫೋರ್ಸಬಲ್ ಹೇಗಿರ್ತದೆ? ಒತ್ತಡ, ನೀರಿನ ಹೊರ ಹಾಕುವಂತಹ ಒತ್ತಡ, ಸ್ಪ್ರೇ ಮಾಡುವಂತಹ ಒಂದು ಒತ್ತಡ, ಆ ಒತ್ತಡ ಈಗೇನು ನಾವು ಸಾಂಪ್ರದಾಯಿಕವಾಗಿ ಇಂಧನ ಇಂಜಿನ್ಗಳನ್ನು ಬಳಸಿ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ಬಳಸಿ ಏನು ಸಿಂಪರಣೆ ಯಂತ್ರಗಳು ಯೂಸ್ ಮಾಡ್ತೀವಿ, ಅದೇ ರೀತಿ ಅಷ್ಟು ಪ್ರೆಷರ್, ಅಷ್ಟು ಒತ್ತಡ ಬೇಕಾಗಿದ್ದ ನಿಟ್ಟಿನಲ್ಲೇ ನಾವು ವಿನ್ಯಾಸ ಡಿಸೈನ್ ಮಾಡಿದ್ದೀವಿ. ಅಂದರೆ ಆ ಒತ್ತಡಕ್ಕೆ ಬೇಕಾದಂತಹ ಪಂಪ್ ಯಾವುದು, ಆ ಪಂಪ್ ಚಲಿಸಲಿಕ್ಕೆ ಮೋಟರ್ ಕೆಪಾಸಿಟಿ ಎಷ್ಟು ಬೇಕು, ಆ ಮೋಟರ್ ತಿರುಗಿಸಲಿಕ್ಕೆ ಎಷ್ಟು ಸೌರಶಕ್ತಿಯ ಪ್ಯಾನಲ್ ಅಂದರೆ ಸೋಲಾರ್ ಫಲಕ ಬೇಕು, ಆ ವಿನ್ಯಾಸ ಮಾಡಿ ನಾವು ಸೌರಶಕ್ತಿ ಜೋಡಣೆ ಮಾಡಿ ತಯಾರು ಮಾಡಿದ್ದೇವೆ. ಕೆಲವೊಂದ್ಸಲ ಕ್ರಾಪ್ಗಳು, ಈಗ ತೊಗರಿ ಗಿಡಗಳು ಸಸ್ಯಗಳು ಸಣ್ಣವಿರ್ತವೆ, ಕೆಲವೊಂದ್ಸಲ ತೋಟಗಾರಿಕಾ ಬೆಳೆಗಳು ಮಾವು ಇರ್ತವೆ, ಅವು ವ್ಯತ್ಯಾಸ ಇರ್ತದೆ ಒಂದು ಗಿಡಗಳ ಒಂದು ಬೆಳವಣಿಗೆಯಲ್ಲಿ. ಇಂಥವುಗಳು ಕೂಡ ಈ ಸೋಲಾರ್ ಶಕ್ತಿಯಿಂದ ಯಂತ್ರೋಪಕರಣಗಳನ್ನು ಸ್ಪ್ರೇ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹೌದು, ನಾವು ಈ ನಿಟ್ಟಿನಲ್ಲಿ ಈಗ ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ಮತ್ತು ವಿವಿಧ ಹಿಡುವಳಿದಾರರು ಅಂದ್ರೆ ಸ್ಮಾಲ್ ಮೀಡಿಯಂ ಲಾರ್ಜ್ ಫಾರ್ಮರ್ಸ್ ಅಂತ ಏನ್ ಹೇಳ್ತೀವಿ, ಸಣ್ಣ ಅತಿ ಸಣ್ಣ ಮತ್ತು ದೊಡ್ಡ ರೈತರು ಅಂತ ಹೇಳ್ತೀವಿ, ಅವರ ಅವಲಂಬನೆಗಾಗಿ ಮತ್ತು ವಿವಿಧ ಬೆಳೆಗಳಿಗೆ ಅನುಕೂಲ ಆಗುವ ಹಾಗೆ ನಾವು ಬೇರೆ ಬೇರೆ ವಿಧವಾದ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳನ್ನು ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕೃಷಿ ಯಂತ್ರೋಪಕರಣಗಳು ಮತ್ತು ತಾಂತ್ರಿಕ ವಿಭಾಗದಲ್ಲಿ ನಾವು ವಿನ್ಯಾಸ ಮಾಡಿ ಅವುಗಳನ್ನು ಈಗಾಗಲೇ ರೈತರ ಹೊಲಗಳಲ್ಲಿ ಮತ್ತು ನಮ್ಮ ರಿಸರ್ಚ್ ಫಾರ್ಮ್ ಅಂದರೆ ಸಂಶೋಧನಾ ತಾಕುಗಳಲ್ಲಿ ಅವುಗಳನ್ನು ನಾವು ಪರೀಕ್ಷಿಸಿ ಎಲ್ಲ ನೋಡಿ ನಾವು ಅದನ್ನು ರಿಪೋರ್ಟ್ ವರದಿಯನ್ನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ್ದೀವಿ. ಅವುಗಳನ್ನು ಪ್ರತ್ಯಕ್ಷತೆ ಕೂಡ ಮಾಡಿದ್ದೀವಿ ರೈತರ ಹೊಲಗಳಲ್ಲಿ, ಅವು ಒಳ್ಳೆ ಕಾರ್ಯವನ್ನು ಮಾಡ್ತಿದ್ದಾವೆ. ಅಂದ್ರೆ ಮುಂದಿನ ದಿನಗಳಲ್ಲಿ ರೈತ ಬಾಂಧವರು ಇದನ್ನೇ ಹೆಚ್ಚಿಗೆ ಬಳಕೊಳ್ಳಿಕ್ಕೆ ಅವಕಾಶಗಳಿದಾವೆ. ಇದೆ ಈಗ ನೋಡಿ, ಮೊದಲನೇದಾಗಿ ಈಗ ಸಣ್ಣ ಹಿಡುವಳಿದಾರ ಅಂತ ಹೇಳಿದೆ ನಾನು, ಎಲ್ಲಿ ಅವರು ನ್ಯಾಪ್ಸಾಕ್ ಸ್ಪ್ರೇಯರ್ ಬಳಸುತ್ತಾರೋ ಅವು ಇರೋದೇ ಅವರಲ್ಲಿ 2-4 ಎಕರೆ ಹೊಲ ಅಷ್ಟು ಇರ್ತದೆ. ಅಂತ ಇವರಿಗೆ ನಾವು ದೊಡ್ಡದಾದಂತಹ ದೊಡ್ಡ ಗಾತ್ರದ ಸೌರಶಕ್ತಿ ಚಾಲಿತ ಸಿಂಪರಣೆ ಯಂತ್ರ ಕೊಟ್ಟರೆ ಅವರಿಗೆ ಖರ್ಚು ಹೆಚ್ಚಾಗ್ತದೆ, ಅವನ ಹಿಡುವಳಿ ಕಡಿಮೆ. ಅದೇ ರೀತಿ ನಾವು ಏನ್ ಮಾಡಿದ್ವಿ, ಅದಕ್ಕೆ ಈ ನ್ಯಾಪ್ಸಾಕ್ ಸ್ಪ್ರೇಯರ್ ಅನ್ನೇ ಒಂದು ಸೌರಶಕ್ತಿ ಚಾಲಿತ ಮಾದರಿಯಾಗಿ ನಾವು ಕನ್ವರ್ಟ್ ಮಾಡ್ತೇವೆ. ಅದನ್ನ ಆ ಹ್ಯಾಂಡಲ್ ಅನ್ನು ತೆಗೆದುಬಿಟ್ಟು ಆ ಟ್ಯಾಂಕ್ ಅನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸೋಲಾರ್ ಫಲಕವನ್ನು ಅಳವಡಿಸಿ ಅದರಿಂದ ಉತ್ಪತ್ತಿಯಾದಂತಹ ವಿದ್ಯುತ್ ಅನ್ನು ತೆಗೆದುಕೊಂಡು ಮೋಟರ್ ಚಲಿಸಿ ಪಂಪ್ ಆಪರೇಟ್ ಮಾಡಿ ನಾವು ಸಿಂಪರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಂದ್ರೆ ಕೈಯಿಂದ ಹೊಡೆಯುವ ಅವಶ್ಯಕತೆ ಇಲ್ಲ, ನೀವು ನ್ಯಾಪ್ಸಾಕ್ ಸ್ಪ್ರೇಯರ್ ತರನೇ ಇರ್ತದೆ ಬೆನ್ನಿಗೆ, ಬಟ್ ಕೈಯಿಂದ ಹೊಡೆಯೋದಿರಲ್ಲ. ಇದರಿಂದ ಅವನ ಕಾರ್ಯಕ್ಷಮತೆ ಏನಾಗುತ್ತೆ ಹೆಚ್ಚಾಗುತ್ತೆ, ಅವನಿಗೆ ಕೈ ನೋವು ಆಗೋದಿಲ್ಲ. ಅವನು ಈಗ ಕಂಟಿನ್ಯೂಸ್ ಆಗಿ 15 ನಿಮಿಷ ಮಾಡೋದು ಒಂದು 1/2 ಗಂಟೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಅವನು. ಈ ರೀತಿ ಅವನ ಕಾರ್ಯಕ್ಷಮತೆ ಎಫಿಷಿಯನ್ಸಿ ಅಂತೀವಿ ನಾವು, ಆಪರೇಟರ್ ಎಫಿಷಿಯನ್ಸಿ ಅಥವಾ ಲೇಬರ್ ಎಫಿಷಿಯನ್ಸಿ ಅಂತೀವಿ, ಕಾರ್ಮಿಕನ ಕಾರ್ಯಕ್ಷಮತೆ, ಅವನ ದಕ್ಷತೆಯನ್ನು ಹೆಚ್ಚು ಮಾಡಿ ನಾವು ಕಡಿಮೆ ಸಮಯದಲ್ಲಿ ನಾವು ಹೆಚ್ಚಿನ ಪ್ರದೇಶದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಖರ್ಚು ಕಡಿಮೆ ಆಗ್ತದೆ ಮತ್ತು ಪರಿಸರ ಮಾಲಿನ್ಯ ತಡೆಗಟ್ಟುತ್ತೇವೆ. ಅಂತಂದ್ರೆ ಇದರ ಒಂದು ಬಾಳಿಕೆ ಚೆನ್ನಾಗಿರ್ತದೆ ಅಂತ ಹೇಳ್ತೀರಾ? ಚೆನ್ನಾಗಿರುತ್ತೆ. ಇದರ ಅಂದಾಜು ಬೆಲೆ ನಾವು 7,000 ರೂಪಾಯಿ ಆಗಿದೆ. ಇದು ಸರ್ವೇ ಸಾಮಾನ್ಯವಾಗಿ ಒಂದ್ ದಿನಕ್ಕೆ ನಾವು 2-3 ಹೆಕ್ಟೇರ್ ಪ್ರದೇಶದಲ್ಲಿ ಸಿಂಪರಣೆ ಮಾಡಬಹುದು. ಈ ಸಿಂಪರಣೆ ಯಂತ್ರವು ಸರಿಸುಮಾರು 6-8 ವರ್ಷದ ಕಾಲ ಬಾಳಿಕೆ ಬರ್ತದೆ. ಯಾವ ಯಾವ ವಿಧದ ಒಂದು ಸಿಂಪರಣಾ ಯಂತ್ರಗಳು ಈ ಒಂದು ಮಹಾವಿದ್ಯಾಲಯ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ಸಿದ್ಧತೆ ಮಾಡಿದ್ದೀರಿ, ಸಂಶೋಧನೆಗಳು ಮಾಡಿದ್ದೀರಿ ನಮ್ಮ ರೈತ ಬಾಂಧವರಿಗೆ? ಈಗ ಹೇಳಿದಾಗ ಒಂದು ನ್ಯಾಪ್ಸಾಕ್ ಸ್ಪ್ರೇಯರ್ನೇ ನಾವು ಕನ್ವರ್ಟ್ ಮಾಡಿದ್ದು ಒಂದು. ಈಗ ತದನಂತರ ಮಧ್ಯಮ ಹಿಡುವಳಿದಾರರು ಇರ್ತಾರೆ, ನಾ ಹೇಳಿದೆ ನಿಮ್ಗೆ, ಅವರು ಒಂದು 5-10 ಎಕರೆ ಹೌದು ಇಷ್ಟೇ ಕೆಲವೊಬ್ರು ಹಿಡುವಳಿದಾರರು ಇರ್ತಾರೆ, ಅವರು ಮಧ್ಯಮ ಹಿಡುವಳಿದಾರರು. ಅಂತ ರೈತರು ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಇಂಜಿನ್ ಆಪರೇಟೆಡ್ ಸ್ಪ್ರೇಯರ್ಸ್ ಯೂಸ್ ಮಾಡ್ತಾರೆ. ಹೌದು, ಅದೇ ಬೆನ್ನಿಗೆ ಇರ್ತದೆ ಬಟ್ ಇಂಜಿನ್ ಅಳವಡಿಸಿರ್ತಾರೆ. ಇಂಜಿನ್ ಅಳವಡಿಸಿರ್ತಾರೆ ಅಂದ್ರೆ ಪೆಟ್ರೋಲ್ ಸ್ಟಾರ್ಟಿಂಗ್ ವಿತ್ ಪೆಟ್ರೋಲ್ ಕೆರೋಸಿನ್ ಆಪರೇಟೆಡ್, ಅಂದ್ರೆ ಮುಂದೆ ಕೆರೋಸಿನ್ ಲಿಂದ ಚಲಿಸುತ್ತೆ, ಸ್ಟಾರ್ಟ್ ಮಾಡಕ್ಕೆ ಪೆಟ್ರೋಲ್, ಅದು ಡ್ಯುಯಲ್ ಫ್ಯೂಯಲ್ ಅಂತೀವಿ ನಾವು, ಎರಡು ವಿಧದ ಫ್ಯೂಯಲ್ ಇಂಧನಗಳನ್ನು ಬಳಸಿ ಚಲಿಸುವ ಇಂತ ಸಿಂಪರಣೆ ಯಂತ್ರಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಇಂಧನದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದು ಪುಷ್ ಟೈಪ್ ಅಂದ್ರೆ ತಳ್ಳುವ ಮಾದರಿ, ಒಬ್ಬ ಕೂಲಿ ಆಳು ತಳಕ್ಕೆಂತ ಹೋಗ್ಬೋದು, ಒಂದು ಫ್ರೇಮ್ ಮಾಡಿ ಅದರ ಮೇಲೆ ನಾವು ಸೋಲಾರ್ ಫಲಕ ಇಟ್ಟು ಕೆಳಗಡೆ ಒಂದು ಟ್ಯಾಂಕ್ ಇಟ್ಟು ಅದರಲ್ಲಿ ಔಷಧಿ ಸಿಂಪರಣೆಯನ್ನು ನಾವು ಶೇಖರಿಸಿ ಅದು ಸೌರಶಕ್ತಿಯನ್ನು ಏನು ಉದ್ಯುತ್ ಉತ್ಪಾದನೆ ಆಗಿರುತ್ತೆ ಅದನ್ನು ಬಳಸಿಕೊಂಡು ಮೋಟರ್ ಚಲಿಸಿ ಪಂಪ್ ರನ್ ಮಾಡಿ ನಾವು ಸಿಂಪಡಣೆಯನ್ನು ಮಾಡ್ತವೆ. ಇದು ಸಣ್ಣ ಮತ್ತು ಮಧ್ಯಮ ಹಿಡಿದಾಳಿಗೆ ಒಳ್ಳೆ ಸೂಕ್ತವಾದದ್ದು. ಇದರ ಅಂದಾಜು ಬೆಲೆ 16-18 ಸಾವಿರ ರೂಪಾಯಿ ಆಗುತ್ತೆ ಮತ್ತು ನಾವು 4-5 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ದಿನಕ್ಕೆ ನಾವು ಸಿಂಪಡಣೆ ಮಾಡಬಹುದು. ಅಂತಂದ್ರೆ ಇದು 7-8 ವರ್ಷಗಳವರೆಗೂ ಕೂಡ ಬಾಳಿಗೆ ಬರ್ತದೆ. ಒಂದು 16-18 ಸಾವಿರ ರೂಪಾಯಿ ಅಷ್ಟೇ ಇದ್ರ ಬೆಲೆ ಆಗುತ್ತೆ. ಅಂದ್ರೆ ಮತ್ತೆ ಒಂದು ದೊಡ್ಡ ರೈತರಿಗೆ ಏನಾದರೂ ಸಂಶೋಧನೆಗಳು ಅದೇ ರೀತಿ ಈಗ ನಾ ಹೇಳಿದೆ ಲಾರ್ಜ್ ಫಾರ್ಮರ್ಸ್ ಇರ್ತಾರೆ ಅವ್ರು ಈ ರೀತಿ ನಾವು ತಳ್ಳುವ ಅಥವಾ ಬೆನಿ ಹಾಕುವಂತ ಸೋಲಾರ್ ಪವರ್ಡ್ ಸ್ಪ್ರೇಯರ್ಸ್ ಏನಾದರೂ ಕೊಟ್ರೆ ಅವರು ನಾವು ನಮ್ಮ 20-30 ಎಕರೆ ಹೊಲ ನಾವು ಸಿಂಪಡಣೆ ಮಾಡ್ಬೇಕಾರೆ ಒಂದ್ 4-5 ದಿನ ತೆಗೆದುಕೊಳ್ಳುತ್ತೆ ಸರ್, ಅಷ್ಟೊತ್ತಿಗೆ ಕೀಟಬಾಧೆ ಎಲ್ಲ ಹರಡಿ ನಮ್ಮ ಸಂಪೂರ್ಣ ಬೆಳೆ ನಾಶ ಆಗ್ತದೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಹಿಡುವಳಿದಾರಿಗೆ ಅನುಕೂಲವಂತೆ ನಾವು ದೊಡ್ಡ ಹಿಡುವಳಿದಾರಿಗೆ ಲಾರ್ಜ್ ಫಾರ್ಮರ್ಸ್ಗೆ ಒಂದು ಬುಲಕ್ ಕಾರ್ಟ್ ಮೌಂಟೆಡ್ ಅವರಲ್ಲಿ ಎತ್ತುಗಳು ಏನಾದರೂ ಇದ್ರೆ ಚಕ್ಕಡಿ ಮೇಲೆ ಸೋಲಾರ್ ಪವರ್ಡ್ ಸ್ಪ್ರೇಯರ್ ಇಟ್ಟುಕೊಂಡು ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡಿದ್ದನ್ನ ನಾವು ಮೋಟರ್ ಚಲಿಸಿ ಪಂಪ್ ನ ಆಪರೇಟ್ ಮಾಡಿ ಒಂದು ಲಾನ್ಸ್ ಬೂಮ್ ಅಂತ ಬರ್ತದೆ ಚಕ್ಕಡಿ ಹಿಂದ್ಗಡೆ ಬೂಮ್ ಅಲ್ಲಿ ಸರ್ವೇ ಸಾಮಾನ್ಯ ನಾವು 7 ನಾಜಲ್ಗಳನ್ನ ಫಿಟ್ ಮಾಡಿದೀವಿ. ಅದರಿಂದ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಪ್ರದೇಶದಲ್ಲಿ ಸಿಂಪಡಣೆ ಮಾಡಿ ನಾವು ಔಷಧಿ ಹೊಡೆದು ನಾವು ಬೆಳೆಗಳನ್ನ ರಕ್ಷಿಸ್ಕೊಳ್ಬಹುದು. ಇದರಿಂದ ಸರ್ವೇ ಸಾಮಾನ್ಯವಾಗಿ ನಾವು 7-8 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ದಿನಕ್ಕೆ ಸಿಂಪಡಣೆ ಮಾಡಬಹುದು. ಬಟ್ ಸ್ವಲ್ಪ ಬೆಲೆ ಸ್ವಲ್ಪ ಹೆಚ್ಚಾಗ್ತದೆ, ಅಂದಾಜು 1-8 ಸಾವಿರ ರೂಪಾಯಿ ಬೆಲೆ ಆಗ್ತದೆ. ಕಾರ್ಟ್ ಕೂಡ ಬರುತ್ತೆ, ಬಂಡಿ ಕೂಡ ಬರ್ತದೆ. ಹೌದು, ಬಂಡಿ ಜೊತೆಗೆ ಸಿಂಪಡಣೆ ಅಂತ ಸೇರಿ ಒಂದು 80,000 ರೂಪಾಯಿ ಅಷ್ಟು ಖರ್ಚಾಗ್ತದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಈ 2 ನಾನು ಏನ್ ಹೇಳಿದೆ, ಸೋಲಾರ್ ಪವರ್ಡ್ ನ್ಯಾಚುರಲ್ ಸ್ಪ್ರೇಯರ್ ಆಗಿರ್ಬೋದು ಅಥವಾ ಈ ಕಾರ್ಟ್ ಮೌಂಟೆಡ್ ಸೋಲಾರ್ ಪವರ್ಡ್ ಸ್ಪ್ರೇಯರ್ ಅಂದ್ರೆ ಎತ್ತು ಚಕ್ಕಡಿ ಮೇಲೆ ಇರುವಂತಹ ಸೌರಶಕ್ತಿ ಚಾಲಿತ ಸಿಂಪಡಣೆ ಅಂತ ಇವು ಈಗಾಗಲೇ ಘನ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಲ್ಲಿ ಇವುಗಳನ್ನ ಸಬ್ಸಿಡಿಗೆ ಆಲ್ರೆಡಿ ಅಪ್ರೂವ್ ಮಾಡಿದೆ. ಮುಂದಿನ ದಿನಗಳ ರೈತರಿಗೆ ಸಿಗುತ್ತೆ ಸಿಗುತ್ತೆ ಇದು ಆಲ್ರೆಡಿ ಅಪ್ರೂವ್ ಆಗಿದೆ, ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಅನಂತರ ಒಳ್ಳೇದು ಸರ್, ಈಗ ಯಾವುದೇ ಒಂದು ಕ್ಷೇತ್ರವನ್ನು ತೆಗೆದುಕೊಂಡಾಗ ಸೋಲಾರ್ ಬಿಟ್ಟಿಲ್ಲ ಅಂತ, ಗೃಹ ಬಳಕೆ ನೀರನ್ನು ಕಾಸ್ಕೊಳ್ಳಕ್ಕೂ ಕೂಡ ಸೋಲಾರ್ ವಾಟರ್ ಹೀಟರ್ಗಳಿದ್ದಾವೆ, ಜೊತೆಗೆ ನಮ್ಮ ಬೀದಿ ದೀಪಗಳನ್ನು ಕೂಡ ಸೋಲಾರ್ ವಾಟರ್ ದೀಪಗಳಿದ್ದಾವೆ. ರೈತ ಬಾಂಧವರು ಕೃಷಿ ಚಟುವಟಿಕೆಯನ್ನು ಮಾಡಿದ ಮೇಲೆ ಇದನ್ನ ಮತ್ತೆ ಮನೆ ಬಳಕೆಗೆ ಉಪಯೋಗ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಈಗ ನೋಡಿ, ಈಗ ಸಿಂಪರಣೆ ಯಾವಾಗ್ಲೂ ಇರುವುದಿಲ್ಲ, ಕೀಟಬಾಧೆ ಕಂಡಾಗ ಮಾತ್ರ ಅವನು ಔಷಧಿ ಸಿಂಪರಣೆ ಅವಶ್ಯಕತೆ ಇರ್ತದೆ. ಆ ನಿಟ್ಟಿನಲ್ಲಿ ಈಗ ದಿನನಿತ್ಯ ನೀವೇನು ಸೂರ್ಯನ ಶಕ್ತಿ ಇದೆ ಅದನ್ನ ಪ್ಯಾನಲ್ ನಲ್ಲಿ ವಿದ್ಯುತ್ ಉಪಯೋಗ ಮಾಡಿಕೊಂಡು ನಾವು ಬ್ಯಾಟರಿ ಶೇಖರಣೆ ಮಾಡಿ ಅದೇ ಬ್ಯಾಟರಿನ ನಾವು ರಾತ್ರಿ ಕರೆಂಟ್ ವಿದ್ಯುತ್ ಹೋದಾಗ ಮನೆಯಲ್ಲಿ ಅವನು ಕೆಲವೊಂದು ಬಲ್ಬ್ಗಳನ್ನು ಉರಿಸಿ ಅವನು ಬೆಳಕನ್ನು ಪಡಿಬಹುದು, ಬಿಸಿನೀರನ್ನು ಮಾಡ್ಕೋಬಹುದು, ಜೊತೆಗೆ ಅಡಿಗೆ ಮಾಡ್ಕೊಳ್ಳಕ್ಕೆ ಉಪಯೋಗ ಮಾಡ್ಕೊಳ್ಳಕ್ಕೆ ಸಾಧ್ಯ ಇದೆ. ಇದು ಅದು ಎಲೆಕ್ಟ್ರಿಸಿಟಿ ಏನು ಮೋಟರ್ ಇರುತ್ತಲ್ಲ ಅದನ್ನ ಉಪಯೋಗ ಮಾಡ್ಕೊಂಡು ಅಡಿಗೆ ಕೂಡ ಮಾಡ್ಕೋಬಹುದು. ಅಂತಂದ್ರೆ ಕೆಲಸ ಇದ್ದಾಗ ಹೊಲದಲ್ಲಿ ಸ್ಪ್ರೇ ಮಾಡ್ಕೋಬಹುದು, ಅಥವಾ ಅದನ್ನ ಈಗ ಒಂದು ಅನ್ ಸೀಸನ್ ಇದ್ದಾಗ ಮನೆಯಲ್ಲೂ ಕೂಡ ಅದನ್ನ ಬೀದಿ ದೀಪಗಳನ್ನಾಗಿ ಬೆಳಕನ್ನಾಗಿ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೋ. ಅಂದ್ರೆ ರೈತ ಬಾಂಧವ ಎಲ್ಲಾ ರೀತಿಯಿಂದ ಕೂಡ ಸೂರ್ಯ ಒಂದು ರೀತಿಯಲ್ಲಿ ಪ್ರಕೃತಿಯನ್ನು ಕೊಟ್ಟು ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಕಾರಣನಾಗಿದ್ದಾನೆ ಅಂತ ಹೇಳ್ಬೋದು. ಅಲ್ಲದೆ ಮತ್ತೆ ಯಾವ್ದಾದ್ರು ಇನ್ನೂ ಸುಧಾರಿತ ಸಿಂಪರಣೆ ಯಂತ್ರಗಳನ್ನು ನೀವು ಅಭಿವೃದ್ಧಿಪಡಿಸಿದ್ದೀರಾ ರೈತ ಬಾಂಧವರಿಗೆ? ಇದಲ್ಲದೆ ಇವನು ದೊಡ್ಡ ಚಕ್ಕಡಿ ಮೂಲಕ ಆಗಿರ್ಬೋದು ಮತ್ತೆ ಇನ್ನೊಂದು ಬ್ಯಾಕ್ ಸ್ಪ್ರೇ, ಇದ್ರ ಜೊತೆಗೆ ಮತ್ತೆ ಇನ್ನೋದು ಹೆಚ್ಚಿನ. ನೀವು ಈ ಪ್ರಶ್ನೆ ಕೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನೋಡಿ, ಈಗಾಗಲೇ ಯಾವುದೇ ಸಿಂಪರಣೆ ಯಂತ್ರಗಳನ್ನು ಉಪಯೋಗ ಮಾಡ್ಬೇಕಾದ್ರೆ ಅವು ಸಾಂಪ್ರದಾಯಿಕವಾಗಿ ಈಗ ಉಪಯೋಗ ಮಾಡುವಂತ ಇಂಜಿನ್ ಆಪರೇಟೆಡ್ ಅಥವಾ ಟ್ರಾಕ್ಟರ್ ಆಪರೇಟೆಡ್ ಯಂತ್ರಗಳಿರ್ಬೋದು ಅಥವಾ ನಾವು ಅಭಿವೃದ್ಧಿಪಡಿಸಿದ ಸೌರಶಕ್ತಿ ಚಾಲಿತ ಸಿಂಪರಣೆ ಯಂತ್ರಗಳಿರ್ಬೋದು, ಇವುಗಳ ಜೊತೆನೆ ಅವನು ರೈತ ಅಥವಾ ಕೂಲಿ ಆಳು ಹೊಲದಲ್ಲಿ ಚಲಿಸಬೇಕಾಗ್ತದೆ. ಈಗ ಈ ರೀತಿ ಚಲಿಸುವ ನಿಟ್ಟಿನಲ್ಲಿ ಔಷಧಿ ಏನು ಕಣಕಣ ಆಗಿ ನಾವು ಒತ್ತಡದಲ್ಲಿ ಸಿಂಪರಣೆ ಮಾಡುವಾಗ ಅದು ಗಾಳಿಯ ಮುಖಾಂತರ ಅವನು ಉಸಿರಾಡುವಾಗ ಅವನ ದೇಹದೊಳಗೆ ಹೋಗುವ ಸಂಭವನೂ ಇದೆ ಇರುತ್ತೆ. ಇದರಿಂದ ಪ್ರಾಣಾಪಾಯ ಆಗುವ ಸಂಭವನೂ ಹೆಚ್ಚು. ಹೌದು, ಈಗ ನಾವು ಈಗಾಗಲೇ ನೋಡುತ್ತೇವೆ ಇತ್ತೀಚಿನ ದಿನಗಳ ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಅಥವಾ ರೇಡಿಯೋಗಳಲ್ಲಿ ನಾವು ಮಾಧ್ಯಮ ಮುಖಾಂತರ ಕೇಳಿರ್ತೀವಿ ಈ ರೀತಿ ಸಿಂಪರಣೆ ಮಾಡುವಾಗ ರಾಸಾಯನಿಕ ಔಷಧಿ ಸೇವಿಸಿ ಮೂರ್ಛೆ ಹೋಗಿ ತೀರ್ಕೊಂಡು ಹೋಗ್ತಾರೆ ಅಂತ ಕೆಲವೊಂದೆಷ್ಟೋ ಘಟನೆಗಳನ್ನು ನಾವು ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳನ್ನು ನೋಡಿ ಓದಿ ತಿಳ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಕೂಲಿ ಆಳು ಅಥವಾ ರೈತ ಅವನು ಸಂಪರ್ಕಕ್ಕೆ ಬರದೇ ಹಾಗೆ ಯಂತ್ರಕ್ಕೆ ಸಂಪರ್ಕಕ್ಕೆ ಬರದೇ ಹಾಗೆ ನೋಡಿಕೊಂಡು ಅವನ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ಅಂತ ಸ್ವಯಂಚಾಲಿತ ರಿಮೋಟ್ ಕಂಟ್ರೋಲ್ ಸೋಲಾರ್ ಪವರ್ ಸ್ಪ್ರೇಯರ್ ಅಂದ್ರೆ ರಿಮೋಟ್ ಆಪರೇಟೆಡ್ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರವನ್ನು ಕೂಡ ನಾವು ಅಭಿವೃದ್ಧಿಪಡಿಸಿದ್ವಿ ನಮ್ಮ ವಿಭಾಗದಲ್ಲಿ. ಅಂತಂದ್ರೆ ಇದು ನಾಜಲ್ ಅಥವಾ ಇದು ರೈತನಿಗೆ ಅದು ರಾಸಾಯನಿಕ ದೂರ ಇರ್ತದೆ ಅವನೇನ್ ಮಾಡಬಹುದು, ಈ ಸಿಂಪರಣೆ ಯಂತ್ರವನ್ನು ಅವನು ರಾಸಾಯನಿಕ ದ್ರಾವಣವನ್ನು ಟ್ಯಾಂಕ್ ನಲ್ಲಿ ಹಾಕಿಬಿಟ್ಟು ಅದನ್ನು ಹೊಲದಲ್ಲಿ ಇಟ್ಬಿಟ್ಟು ತಾನು ಮಾತ್ರ ರಿಮೋಟ್ ಅನ್ನು ಹೊಲದ ಬದುವಿನಲ್ಲಿ ಬಂಡಿರ್ತವೆ ಮೇಲ್ಗಡೆ, ಆ ಬದುಗಳಲ್ಲೇ ನಿಂತುಕೊಂಡು ಆ ರಿಮೋಟ್ ಮುಖಾಂತರ ಆ ಸಿಂಪರಣ ಯಂತ್ರವನ್ನು ಹೊಲದಲ್ಲಿ ಚಲಿಸುವ ಮುಖಾಂತರ ಅವನು ಔಷಧಿಯನ್ನು ಬೆಳೆಗಳಿಗೆ ಸಿಂಪಡಿಸಿದಾಗ ಅವಾಗ ಏನಾಗುತ್ತೆ, ಸಿಂಪಡಣೆ ಆಗುತ್ತೆ, ಬೆಳೆಗಳನ್ನ ರಕ್ಷಣೆ ಮಾಡ್ತಾನೆ, ಮತ್ತು ಅವನು ಅದರ ಸಂಪರ್ಕಕ್ಕೆ ಬರದೇ ಇರೋದ್ರಿಂದ ಅವನ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಅದರಿಂದ ಅವನ ಆರೋಗ್ಯನು ಕಾಪಾಡ್ಕೋಬಹುದು, ಸಮಯ ಉಳಿತಾಯ ಮಾಡ್ಕೋಬಹುದು, ಪರಿಸರ ಮಾಲಿನ್ಯ ತಡೆಗಟ್ಟಬಹುದು. ಇಷ್ಟೆಲ್ಲ ಅನುಕೂಲತೆಗಳಿರುವಂತ ಒಂದು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಒಂದು ರಿಮೋಟ್ ಕಂಟ್ರೋಲ್ಡ್ ಸೋಲಾರ್ ಪವರ್ಡ್ ಸ್ಪ್ರೇಯರ್ ಅನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇದಕ್ಕೆ ಈಗಾಗಲೇ ನಮ್ಮ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಫೆಡರೇಷನ್ FKCCI ಬೆಂಗಳೂರಿನಲ್ಲಿ ಇತ್ತೀಚೆಗೆ June 1 ಈ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ನಮ್ಮ ವಿಭಾಗದ ವಿಜ್ಞಾನಿಗಳಿಗೆ ನಮಗೆ ಅವಾರ್ಡ್ ಕೂಡ ಪ್ರಥಮ ಭವನವನ್ನು ಕೊಟ್ಟು ಪ್ರಶಸ್ತಿಯನ್ನು ಕೂಡ ವಿಶ್ವವಿದ್ಯಾಲಯಕ್ಕೆ ನೀಡಿದೆ. ಅದೊಂದು ಒಂದು ಒಳ್ಳೆ ಸಂಶೋಧನೆ. ನಾವು ಎಲ್ಲರಿಗೂ ತಿಳಿಸಲಿಕ್ಕೆ ನನಗೊಂದು ಸಂತೋಷದ ಹೆಮ್ಮೆಯ ವಿಷಯ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ರೋಗಗಳಾಗಿರಬಹುದು ಅಥವಾ ಮುಂದೆ ರೈತ ಬಾಂಧವ ರಾಸಾಯನಿಕ ಒಂದು ಅಂಶಗಳನ್ನ ಅವರು ಉಸಿರಾಡೋದ್ರ ಮೂಲಕ ಮುಂದೆ ಭವಿಷ್ಯತ್ತಿನಲ್ಲಿ ಅವರಿಗೆ ಹಲವಾರು ರೋಗಗಳಿಗೆ ತುತ್ತಾಗ್ತಾರೆ. ಇದೊಂದು ಒಳ್ಳೆ ಸಂಶೋಧನೆ ಅಂತಂದ್ರೆ, ಅದು ರಾಸಾಯನಿಕ ಅಂಶ ದೂರ ಇದ್ದು ಅದರ ರಿಮೋಟ್ ಕಂಟ್ರೋಲ್ ಮೂಲಕ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಶಕ್ತಿ ಉಳಿತಾಯ ಆಗುತ್ತೆ, ಜೊತೆಗೆ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಇದು ಒಂದು ಒಳ್ಳೆಯ ಹೆಮ್ಮೆ ವಿಷಯ ಅಂತಾನೆ ಹೇಳಬಹುದು. ಹಾಗಾಗಿ ಈ ಎಲ್ಲಾ ತಂತ್ರಜ್ಞಾನಗಳನ್ನು ನಾವೇನು ಅಭಿವೃದ್ಧಿಪಡಿಸಿದ್ದೀವಿ, ಇವು ನಾವು ರೈತರಿಗೆ ಮುಟ್ಟಿಸ್ಲಿಕ್ಕೆ ನಾವೇ ತಯಾರು ಮಾಡಿ ಕೊಡ್ಲಿಕ್ಕೆ ನಮ್ಮಲ್ಲಿ ತಂತ್ರಜ್ಞಾನ ಮಾಡಿ ತಯಾರು ಮಾಡಿ ಕೊಡ್ಲಿಕ್ಕೆ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ನಮ್ಮ ಕಾರ್ಯಚಟುವಟಿಕೆ ಟೀಚಿಂಗ್ ರಿಸರ್ಚ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ. ಈ ಕಾರ್ಯಗಳಲ್ಲಿ ನಾವು ನಿರತರಾಗಿ ಇರೋದ್ರಿಂದ ನಾವು ರೈತರಿಗೆ ಬೇಕಾದಷ್ಟು ಪ್ರಮಾಣಗಳಲ್ಲಿ 100-200 ಸಿಂಪರಣೆ ಯಂತ್ರಗಳನ್ನು ಮಾಡಿ ಕೊಡಲು ನಮ್ಮಿಂದ ಸಾಧ್ಯವಿಲ್ಲ. ಓನ್ಲಿ ನಾವು ಸಂಶೋಧನೆ ಮಾಡಿ ಅಭಿವೃದ್ಧಿಪಡಿಸಿ ಪ್ರತ್ಯಕ್ಷಕ ಮುಖಾಂತರ ಇದು ಈ ರೀತಿ ಕೆಲಸ ಮಾಡುತ್ತದೆ, ಇದರಿಂದ ಇಷ್ಟು ಈ ಲಾಭಗಳಿದೆ ಅಂತ ನಾವು ಹೇಳಬಲ್ಲೆವು. ಆ ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ, ಇದನ್ನು ರೈತರು ಹೇಗಾದ್ರೂ ಮಾಡಿ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ತಯಾರಕರು, ಈ ಕೃಷಿ ಯಂತ್ರೋಪಕರಣಗಳ ತಯಾರಕರು ಇರ್ತಾರೆ, ಅವರನ್ನು ನಾವು ನಮ್ಮ ವಿಭಾಗದಿಂದ ಗುರುತಿಸಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ MOU ಅಂತ ಹೇಳ್ತೀವಿ ನಾವು, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತೀವಿ, ಒಡಂಬಡಿಕೆ. ಅವ್ರ ಜೊತೆಗೆ ಒಪ್ಪಂದ ಅಗ್ರಿಮೆಂಟ್ ಮಾಡಿಕೊಂಡು ನಮ್ಮ ತಂತ್ರಜ್ಞಾನವನ್ನು ಅವ್ರಿಗೆ ಕೊಟ್ಟು ಅವರು ತಾವು ತಯಾರಿಸಿ ಕೊನೆಗೆ ಮಾರುಕಟ್ಟೆಯಲ್ಲಿ ಇವು ರೈತರಿಗೆ ಲಭ್ಯವಾಗಿರುವಂತೆ ಮಾಡಲು ನಾವು ಈಗಾಗಲೇ ಕಾರ್ಯೋನ್ಮುಖವರಾಗಿದ್ದೇವೆ. ಒಳ್ಳೆದು ಸರ್, ಸಾಕಷ್ಟು ಈ ಒಂದು ಸಂಶೋಧನೆಗಳು ಅಂತಂದ್ರೆ ಇಲ್ಲಿ ಸೌರಶಕ್ತಿಯಿಂದ ಸಿಂಪರಣಾ ಯಂತ್ರಗಳು ನಿಮ್ಮ ತಾಂತ್ರಿಕ ಮಹಾವಿದ್ಯಾಲಯದ ವಿಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ದೀರಿ. ರೈತ ಬಾಂಧವರು ಏನಾದ್ರು ಬಂದು ನೋಡ್ಲಿಕ್ಕೆ ಪ್ರಾತ್ಯಕ್ಷಿಕೆಯನ್ನ ನೋಡ್ಲಿಕ್ಕೆ ಏನಾದ್ರು ನಿಮ್ಮಲ್ಲಿ ಸಿಗ್ತದಾ ರೈತ ಬಾಂಧವರಿಗೆ? ಹಾ, ಬರ್ಬೋದು. ಈ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ಕೃಷಿ ಯಂತ್ರೋಪಕರಣ ಮತ್ತು ಶಕ್ತಿ ತಾಂತ್ರಿಕ ವಿಭಾಗದಲ್ಲಿ ಈಗಾಗಲೇ ನಾ ಹೇಳಿರುವಂತ ಈ ಎಲ್ಲಾ ಸಿಂಪರಣಾ ಯಂತ್ರಗಳನ್ನು ಕೂಡ ರೈತರು ತಾವು ಬಂದು ಪ್ರಾತ್ಯಕ್ಷಿಕೆ ಮುಖಾಂತರ ನೋಡಬಹುದು. ಅದರ ಜೊತೆಗೆ ವಿವಿಧ ಬೇರೆ ಬೇರೆ ಉಪಕರಣಗಳು ಕೂಡ ನಮ್ಮ ವಿದ್ಯಾಲಯದಲ್ಲಿದ್ದಾವೆ, ಅವುಗಳನ್ನು ನೋಡಿ ರೈತರು ಇದರ ಸದುಪಯೋಗ ಪಡ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ. ಅಂತಂದ್ರೆ ರೈತ ಬಾಂಧವರಿಗೆ ಸೌರಶಕ್ತಿ ಒಂದು ರೀತಿಯಲ್ಲಿ ಬಿಸಿಲು ಒಬ್ಬೊಬ್ಬ ಬಹಳ ಇತ್ತು ಅಂತ ಹೇಳೋದ್ರ ಬದಲು ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನಮಗೆ ಸಹಕಾರಿಯಾಗ್ತದೆ, ನಮ್ಮ ಶಕ್ತಿಯನ್ನ ಉಳಿಸ್ಲಿಕ್ಕೆ ಆಗ್ತದೆ ಅಥವಾ ಖರ್ಚನ್ನ ಕಡಿಮೆ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ರೈತ ಬಾಂಧವರಿಗೆ ಹೇಗೆ ಒಳ್ಳೇದು ಅಂತ ಹೇಳ್ತೀರಿ ಕೊನೆಯದಾಗಿ, ಈ ಒಂದು ನಮ್ಮ ಇಂಧನಗಳನ್ನ ಬಳಸುವುದರ ಮೂಲಕ, ಹಾಗೆಯೇ ಇಲ್ಲಿ ಸೌರಶಕ್ತಿಯಿಂದ ಯಂತ್ರಗಳನ್ನ ಬಳಸಿ ಕೀಟಗಳ ನಿರ್ವಹಣೆ ಮಾಡೋದ್ರಿಂದ ಕೊನೆಯದಾಗಿ ಏನು ಆರೋಗ್ಯದ ಮೇಲೆ ಮತ್ತು ಯಾವುದು ಒಳ್ಳೇದು ಅಂತ ಹೇಗೆ ಮನವರಿಕೆ ಮಾಡಿಕೊಡ್ತೀರಿ? ಕೊನೆಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ ಈಗ ಬೆಳೆಗಳ ರಕ್ಷಣೆ ಮಾಡೋದಂತರ ಅತಿ ಅವಶ್ಯಕ. ಈ ಕೀಟಗಳ ಬಾಧೆ ಅಂತರ ಬರ್ತಾನೆ ಇರ್ತದೆ, ವಾತಾವರಣ ಬದಲಾವಣೆ ಆದಾಗ ಕೀಟಗಳ ಬಾಧೆ ಇರ್ತದೆ. ಆ ನಿಟ್ಟಿನಲ್ಲಿ ಈಗ ಬಳಸುತ್ತಿರುವ ಎಲ್ಲಾ ಸಿಂಪರಣೆ ಯಂತ್ರಗಳು ಅವು ಹೆಚ್ಚು ಇಂಧನಗಳ ಮೇಲೆ ಅವಲಂಬಿತವಾಗಿದ್ದಾವೆ. ಅದರಿಂದ ನಾವು ಇಂಧನಗಳನ್ನ ಖರೀದಿ ಮಾಡಬೇಕು. ಅದರಿಂದ ತಮ್ಗೆ ಗೊತ್ತಿದೆ, ದಿನನಿತ್ಯ ಇಂಧನಗಳ ಬೆಲೆ ಏರ್ತಾ ಇದೆ, ಅದು ಅದರಿಂದ ಖರ್ಚು ಅವನಿಗೆ ಹೆಚ್ಚಾಗ್ತದೆ, ಮತ್ತು ಅದನ್ನು ನಾವು ಉರಿಯುವುದರಿಂದ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ರೈತರು ಈಗ ಸೌರಶಕ್ತಿಯಿಂದ ಅಭಿವೃದ್ಧಿಪಡಿಸಿರುವಂತಹ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳ ಬಳಕೆಯನ್ನು ಮಾಡುವುದರ ಮುಖಾಂತರ ತಮ್ಮ ಖರ್ಚು ವೆಚ್ಚವನ್ನು ಕೂಡ ತಗ್ಗಿಸಿ ಮತ್ತು ಪರಿಸರ ಮಾಲಿನ್ಯವನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಿ ಒಂದು ಒಳ್ಳೆಯ ಲಾಭ ಪಡೆದುಕೊಳ್ಳಬಹುದು ಅಂತೇಳಿ ಈ ಮೂಲಕ ನಾನು ತಿಳಿಯಬಯಸುತ್ತೇನೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಸೌರಶಕ್ತಿಯಿಂದ ಸಾಕಷ್ಟು ಯಂತ್ರೋಪಕರಣಗಳು ಸಂಶೋಧನೆ ಆಗಿದ್ದಾವೆ, ಅವುಗಳು ಕೂಡ ಇಂದಿನ ದಿನಗಳಲ್ಲಿ ಅವಶ್ಯಕ ಅಂತಾನೆ ಹೇಳಬಹುದು. ಈ ನಿಟ್ಟಿನಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಸಾಕಷ್ಟು ರೈತರಿಗೆ, ದೊಡ್ಡ ರೈತರಿಗೆ, ಸಣ್ಣ ರೈತರಿಗೆ, ಮಧ್ಯಮ ಒಂದು ಹಿಡುವಳಿದಾರ ರೈತರಿಗೆ ತಮ್ಮ ಕೈಗೆಟುಕುವ ದರದಲ್ಲಿ ಅಥವಾ ತಮ್ಮ ಹೊಂದಿರುವಂತಹ ಒಂದು ಹಿಡುವಳಿಗಳ ಆಧಾರದ ಮೇಲೆ

ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ, ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ. ಮಾರುಕಟ್ಟೆ ಲಿಂಗಸ್ಕೂರು ಭತ್ತ ಹೊಸ ಸೋನಾ ಮಸೂರಿ 2,150 ರೂಪಾಯಿಂದ 2,435, ಹತ್ತಿ ಸುಯೋಧರ್ 7,172 ರೂಪಾಯಿಂದ 7,446 ರೂಪಾಯಿ, ಭತ್ತ ಸೋನಾ ಮಸೂರಿ ಹೊಸದು 2,150 ರೂಪಾಯಿಂದ 2,500 ರೂಪಾಯಿ, ಭತ್ತ ಹಳೆದು 2,502 ರೂಪಾಯಿಂದ 2,857 ರೂಪಾಯಿ, ಅಕ್ಕಿ ಇತರೆ 2,800 ರೂಪಾಯಿ, ಗೋಧಿ 2,798 ರೂಪಾಯಿಂದ 3,100 ರೂಪಾಯಿ. ಮಾರುಕಟ್ಟೆ ರಾಯಚೂರು ಹತ್ತಿ ಹೈಬ್ರಿಡ್ 6,200 ರೂಪಾಯಿಂದ 7,688 ರೂಪಾಯಿ. ನೆಲಗಡಲೆ ಶೇಂಗಾ 3,565 ರೂಪಾಯಿಯಿಂದ 4,705 ರೂಪಾಯಿ, ಭತ್ತ ಸೋನಾ ಮಸೂರಿ 2,200 ರೂಪಾಯಿಯಿಂದ 2,521 ರೂಪಾಯಿ. ಮಾರುಕಟ್ಟೆ ಲಿಂಗಸ್ಕೂರು ರಾಯಚೂರು ಹಾಗೂ ಮಾನ್ವಿ ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕನಹಟ್ಟಿ ಗ್ರಾಮದ ಸಕ್ರವ ರಾಮಪ್ಪ ಬೆಂಡೆವಾಡ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಶೇಖರವರೇ, ಏನಾಯ್ತು? ದೀಪಾವಳಿ ನೋಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗದನ್ನ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233.